ತುಕಾರ ಮಕಾರ ಮೇಲೋ ಏರಿ ಚಿಂತಿ ಬಾಪು ಜಲ್ಮಾರ ಪವನ ಕರಾಲು ಕಾಯಿ ಚಂದ ಮಾಯಿ ಚಲ ರುಕ ಮಾಯಿ ಜೋಡಿ ದೇಕೋ ಪಂಡಾರ ಪೂರರಿ ನಾಡಿ ನೋಡಿ ಬಾಪು ಜನ್ಮಾರ ಪವನ ಕರಲು ಸಂತ ಚರಣು ವೇರಿ ಹಳ ಹಳ ಐಟೆ ದೇರೋ ದರಿ ಸಣ ಕನ ಮಾಳ ಬೋಲೈತೋ ಜನ್ಮೇನ ಪವನ ಕರಲು ಸಿರೆ ಮಟೋ ಮಾತು ಗಾತ್ವೇರೋ ಕಟೋ ಮಾತಿ ಕಬಾಲ ಕೂರ ಚಲ ಸಲಾರ ಪಂಡಾರಿ ಧೋಕಾಲು ಅರೆ ಸಾಧು ಸಂತರು ನಮಾರಿ ಅವಿನಾಶಿ ಅಯ್ಯಿ ತೋ ಮೇಳಾಯಿ ಮಾನಿ ಮಾನಿಂಗ್ ಸೂರ ದೇವೇರೆ ದಯಾತಿ ಜಯ ಜಯ ಕರ ಮಾನಿಂಗ್ ಸೂರ್ಯ ಹೋರಿ ಧರ್ಮ ನಾಯಕ ಸೂರ್ಯ ಜಾನ್ವಿ ನಾಸಿ ಇದುವರೆಗೆ ಮೂದೂರು ತಾಲೂಕು ಮಹಾಲಿಂಗಪುರದ ನಾಮದೇವ ಭಗವಂತಪ್ಪ ಲಂಬಾಣಿ ಹಾಗೂ ಮೇಳದವರಿಂದ ಲಂಬಾಣಿ ಸಂಪ್ರದಾಯದ ಪದವನ್ನು ಕೇಳಿದಿರಿ. ಇನ್ನು ಇವತ್ತಿನ ಪೇಟೆ ಧಾರಣೆಯನ್ನು ನೋಡೋಣ. ಪ್ರತಿ ಕ್ವಿಂಟಲ್ಗೆ ಕಡಲೆಕಾಳು ಗದಗ ಮಾರುಕಟ್ಟೆ ಒಳಗೆಂದು ಹೇಳ್ತಾ ಇದ್ದೀನಿ. ಕಡಲೆಕಾಳು 3643 ರೂಪಾಯಿಯಿಂದ 4767 ರೂಪಾಯಿ, ಉದ್ದಿನಕಾಳು 6363 ರೂಪಾಯಿಯಿಂದ 7072 ರೂಪಾಯಿ, ಧನಿಯಾ 8000 ರೂಪಾಯಿಯಿಂದ 8900 ರೂಪಾಯಿ, ಹತ್ತಿ 9801 ರೂಪಾಯಿ, ಹೆಸರುಕಾಳು 1700 ರೂಪಾಯಿಯಿಂದ 7512 ರೂಪಾಯಿ, ಗೆಜ್ಜೆ ಶೇಂಗಾ 3041 ರೂಪಾಯಿಯಿಂದ 6829 ರೂಪಾಯಿ, ಹುರುಳಿಕಾಳು 4537 ರೂಪಾಯಿ, ಬಿಳಿಜೋಳ 1377 ರೂಪಾಯಿಯಿಂದ 2357 ರೂಪಾಯಿ, ಕುಸುಬೆ 3819 ರೂಪಾಯಿಯಿಂದ 4800 ರೂಪಾಯಿ, ಸೂರ್ಯಕಾಂತಿ 5132 ರೂಪಾಯಿಯಿಂದ 6589 ರೂಪಾಯಿ, ತೊಗರಿ 3239 ರೂಪಾಯಿ, ಬಿಳಿ ಗೋಧಿ 1679 ರೂಪಾಯಿಯಿಂದ 1827 ರೂಪಾಯಿ. ಇನ್ನು ಬಾಗಲಕೋಟೆ ಮಾರುಕಟ್ಟೆಯೊಳಗೆ ಕಡಲೆಕಾಳು 4759 ರೂಪಾಯಿ, ಹೆಸರುಕಾಳು 5000 ರೂಪಾಯಿಯಿಂದ 7781 ರೂಪಾಯಿ, ಸೂರ್ಯಕಾಂತಿ 3150 ರೂಪಾಯಿಯಿಂದ 5569 ರೂಪಾಯಿ. ಇನ್ನು ಸಿರಿಸಿ ಮಾರುಕಟ್ಟೆಯೊಳಗೆ ಅಡಿಕೆ ಬೆಟ್ಟೆ 41,799 ರೂಪಾಯಿಯಿಂದ 48,669 ರೂಪಾಯಿ, ಬಿಳಿಗೋಟು 25,699 ರೂಪಾಯಿಯಿಂದ 38,499 ರೂಪಾಯಿ, ಚಾಲಿ 38,899 ರೂಪಾಯಿಯಿಂದ 44,899 ರೂಪಾಯಿ, ಕೆಂಪು ಗೋಟು 28,912 ರೂಪಾಯಿಯಿಂದ 38,731.